ಸಮಯ 6:13. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ, ಕಾಫಿ ತೋಟದಲ್ಲಿ ನಾಟಿ ಕೋಳಿಗಳನ್ನು ಸಾಕುತ್ತಿರುವ ಹುದೇರಿ ತ್ಯಾಗರಾಜೇಂದ್ರ ಅವರೊಡನೆ ಸಂವಾದ. ಹುದೇರಿ ತ್ಯಾಗರಾಜೇಂದ್ರ ಮಡಿಕೇರಿ ತಾಲೂಕು ಮಧ್ಯ ಗ್ರಾಮದ ಹುದೇರಿ ಬಿ ರಾಜೇಂದ್ರ ಅವರ ಪುತ್ರ. 2002 ಬಿಎಸ್ಸಿ ಕೃಷಿ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನು ನಿಭಾಯಿಸಿಕೊಂಡು ಅಪ್ಪನೊಂದಿಗೆ ಈಗ ಕೃಷಿಯಲ್ಲಿ ಕೈಜೋಡಿಸಿದ್ದಾರೆ. ಓದಿದ್ದನ್ನು ಬಳಕೆ ಮಾಡೋದರಲ್ಲೂ ನಿರತರಾಗಿದ್ದಾರೆ. ಖರ್ಚನ್ನು ಕಮ್ಮಿಗೊಳಿಸುವ ನಿಟ್ಟಿನಲ್ಲೂ ಕಾರ್ಯಪ್ರವೃತ್ತರಾಗಿದ್ದಾರೆ. ತಮಗಿರುವ ತೋಟದಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳು ಸಾಗಿದವೆ. ವಿಶೇಷವಾಗಿ ನಮಗೆ ಇಷ್ಟವಾಗಿದ್ದು ಅರ್ಥಪೂರ್ಣವಾದ ಪ್ರಯತ್ನ ಕಂಡಿದ್ದೇನೆಂದರೆ, ನಾಟಿ ಕೋಳಿಗಳನ್ನು ಅವರೇ ನಿರ್ಮಿಸಿರುವ ಶೆಡ್ನಲ್ಲಿ ಕೂಡಿ ಹಾಕಿ ದಿನವಿಡೀ ಕಾಫಿ ತೋಟದಲ್ಲಿ ಬಿಟ್ಟು ಮೇಯಿಸ್ತಾರದು. 2 ವರ್ಷಗಳ ಈ ಒಂದು ಅವಧಿಯಲ್ಲಿ ಅವರ ಅನುಭವ ಏನು ಅಂತ ಅನ್ಕೊಂಡು ಇವತ್ತು ತಾವು ಆಲಿಸ್ಕೊಳ್ಬಹುದು. ತ್ಯಾಗರಾಜೇಂದ್ರವರೇ, ಕೃಷಿಯನ್ನ ನೀವು ಇಷ್ಟಪಟ್ಟು ಓದಿದ್ರಾ ಅಥವಾ ಅಪ್ಪ ಅಮ್ಮ ಹೇಳಿದ್ರಾ, ಹೇಗೆ? ಕೃಷಿನ ನಾವು ಇಷ್ಟಪಟ್ಟೆ ಓದಿದ್ದು, ಊರಲ್ಲೇ ಇದ್ದು ಕಲಿತು ಕೃಷಿಕರ ಜೊತೆನೆ ಬೆಳೆದಿದ್ರಿಂದ ಕೃಷಿನೇ ಓದಿದೆ. ಕೃಷಿ ವಿಭಾಗದಲ್ಲೇ ಕೆಲವು ಕಂಪನಿಗಳಲ್ಲಿ ಕೆಲಸನೂ ಮಾಡಿದೆ. ಕಾಫಿ ಟ್ರೇಡಿಂಗ್ ಬಗ್ಗೆ ಕಲಿತೆ, ಮತ್ತು ಬ್ಯಾಂಕಿಂಗಲ್ಲಿದ್ದೆ. ಬ್ಯಾಂಕಿಂಗಲ್ಲಿ ನಾವು ಕೃಷಿ ಸಾಲಗಳು ಕೊಡೋದು ಇಂಥವು ಬಗ್ಗೆ ಅಲ್ಲಿ ತುಂಬ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ನೋಡೋಕ್ಕೆ ಆಯಿತು. ನಮಗೆ NHB ಅಂಡ್ರಲ್ಲಿ ಬರ್ತಿದ್ದಂಥ ಸುಮಾರು ಸ್ಕೀಮ್ಗಳು, ಫ್ಲೋರಿಕಲ್ಚರ್ ಸ್ಕೀಮ್ಗಳು, ಮತ್ತು ಅಕ್ವಾಕಲ್ಚರು, ವೆನಿಲಾ ಕಲ್ಟಿವೇಷನ್ನು, ಇಂಥದ್ದು ತುಂಬ ಆಕ್ಟಿವಿಟೀಸ್ಗಳಿಗೆ ಬ್ಯಾಂಕಿಂದ ಫಂಡ್ ಮಾಡ್ತಿದ್ದಿದ್ದರಿಂದ ಆ ಆಕ್ಟಿವಿಟೀಸ್ಗಳನ್ನ ನಮಗೆ ನೋಡುವಂಥ ಅವಕಾಶನೂ ಸಿಕ್ತು, ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶ ಸಿಕ್ತು. ಅದಾದಮೇಲೆ ಸ್ವಲ್ಪ ಟೈಮು ಕೆಲವು ಬಿಸ್ನೆಸ್ಗಳನ್ನು ಮಾಡಿ ಇವಾಗ 1.5 ವರ್ಷದಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅಪ್ಪನಿಗಿರುವ ಆಸ್ತಿಯನ್ನು ನೀವು ಮತ್ತಷ್ಟು ಅರ್ಥಪೂರ್ಣವಾಗಿ ರೂಪುಗೊಳಿಸಲಿಕ್ಕೆ ಹೊರಟಿದ್ದೀರಿ. ಕಾಫಿ, ಕಾಳುಮೆಣಸು, ಅಡಿಕೆ ಮತ್ತಿತರ ಬೆಳೆಗಳಿದ್ದಾವೆ. ಕೋಳಿ ಸಾಕಬೇಕನ್ನೋ ಒಂದು ಆಲೋಚನೆ ಯಾವಾಗ ಶುರುವಾಯಿತು, ಯಾಕೆ ಶುರುವಾಯಿತು? ನಾವು ಬಾರಿ ಹಿಂದೆ ಪೌಲ್ಟ್ರಿ ಫಾರ್ಮ್ ಮಾಡಿದ್ವಿ, ಪೌಲ್ಟ್ರಿ ಗೊತ್ತಿರುವಂತ ವಿಷಯ ಇತ್ತು. ಹೀಗೆ ಹೊಸದ್ದು ಯಾವ್ದಾದ್ರು ಒಂದು ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಯಾವ್ದಾದ್ರು ಒಂದು ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ತಮ್ಮ ಕುರಿ ಸಾಕ್ತಾ ಇದ್ದಾನೆ, ಮತ್ತೆ ತುಂಬಾ ಜನ ಪಿಗರಿ ಮಾಡಕ್ ಹೇಳಿದ್ರು, ಅದು ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ. ಹಾಗೆ ಕೋಳಿ ಬಗ್ಗೆ ನಮಗೆ ಮೊದಲೇ ಒಂದು ಸಣ್ಣ ಅನುಭವ ಇದ್ದಿದ್ರಿಂದ, ನಾವು ಬಾಯ್ಲರ್ ಕೋಳಿ ಸಾಕ್ತಾ ಇದ್ದಿದ್ರಿಂದ ಅದರಲ್ಲಿ ಒಂದು ತೊಡಗಿಸ್ಕೋಬಹುದು ಅಂತ ಆಲೋಚನೆ ಬಂತು. ಹಾಗೆ ಕೆಲವು ಆರ್ಟಿಕಲ್ಗಳನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ಫ್ರೀ ರೇಂಜ್ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ, ಹೊರಗಡೆ ಬಿಟ್ಟು ಯಾವುದೇ ಒಂದು ಅಡೆತಡೆ ಇಲ್ಲದೆ ಕೋಳಿಗಳಿಗೆ ಸಾಕಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕಾಗಿ ಕೋಳಿ ಸಾಕಾಣಿಕೆಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಇಳ್ಕೊಂಡ್ವಿ. ಮೊದಲು ಎಷ್ಟು ಕೋಳಿಗಳನ್ನ ತಗೊಂಡು ಬಂದ್ರೆ, ಈಗ ಎಷ್ಟಿದಾವೆ? ನಾನು ಮೊದಲು ಫಸ್ಟ್ ಬ್ಯಾಚ್ ಅಲ್ಲಿ ನಾವು ಒಂದು 300 ಕೋಳಿ ಮರಿಗಳನ್ನ ತಗೋಬಂದ್ವಿ. ಇದು ನಮ್ಮ ಕೂಡಿಗೆ ಫಾರ್ಮ್ ಇಂದ ಗಿರಿರಾಜ 300 ಕೋಳಿಗಳನ್ನ ತಗೋಬಂದ್ವಿ. 300 ಕೋಳಿ ತಂದು ಒನ್ ಡೇ ಚಿಕ್ಸ್ ಕೊಡ್ತಾರೆ ಅವು. ಅವನ್ನ ಮ್ಯಾನೇಜ್ ಮಾಡೋದು ತುಂಬಾ ರೈತರಿಗೆ ಅದೊಂದು ಅದರ ಅನುಭವ ಇರೋದಿಲ್ಲ. ನಾವು ಮೊದಲು ಪೌಲ್ಟ್ರಿ ಮಾಡಿದ್ರಿಂದ ಒನ್ ಡೇ ಚಿಕ್ಸ್ಗೆ ಹೇಗೆ ಕಂಟ್ರೋಲ್ಡ್ ಕಂಡೀಷನ್ ಇಟ್ಕೊಂಡು ಯಾವ ತರ ಮಾಡಬೇಕು ಅಂತ ತಿಳ್ಕೊಂಡಿದ್ದರಿಂದ ಅದನ್ನ ಈಸಿಯಾಗಿ ಮ್ಯಾನೇಜ್ ಮಾಡಕ್ ಆಯ್ತು. ಎಷ್ಟು ದಿನ ಕಾಳಜಿಯಿಂದ ಮರಿಗಳನ್ನ ಪೋಷಣೆ ಮಾಡಿದ್ರಿ, ಮತ್ತೆ ಮುಕ್ತವಾಗಿ ತೋಟದಲ್ಲಿ ಅಡ್ಡಾಡ್ಲಿಕ್ಕೆ ಯಾವಾಗ್ಲಿಂದ ಅವಕಾಶ ಮಾಡಿಕೊಟ್ರಿ? ಮೊದಲು 15-20 ದಿವಸದವರೆಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು, ಅವಕ್ಕೆ ಉಷ್ಣತೆ ಬೇಕು, ಮತ್ತೆ ಅದ್ರ ಜೊತೆ ಫೀಡು ಕೊಡಬೇಕಾಗುತ್ತೆ. ಮತ್ತೊಂದು 10 ದಿವಸ ಹಾಗೆ ಲೈಟು ಗೀಟು ಉಷ್ಣತೆ ಬಿಟ್ಟು 10 ದಿವಸ ಗೂಡೊಳಗೆ ಬಿಡ್ತೀವಿ. ಆಮೇಲೆ ನಾವು ಹೊರಗಡೆ ಬಿಡಕ್ಕೆ ಶುರು ಮಾಡಿದ್ವಿ. ಬೆಳಿಗ್ಗೆ 7-7:30 ಹೊರಗಡೆ ಬಿಟ್ಬಿಡ್ತೀವಿ. ಮತ್ತೆ ಕತ್ಲೆ ಆಗ್ತಾ ಇದ್ದಾಗ, ಈಗ ಲೇಟ್ ಆಗುತ್ತೆ ಕತ್ಲೆ ಆಗೋದು, ಒಂದು 7-7:30 ಎಲ್ಲ ಆಗುತ್ತೆ, ಆ ಟೈಮಿಗೆ ಬಂದು ಗೂಡೊಳಗೆ ಕೂತ್ಕೊಳ್ತವೆ. ಬಿಡೋದೊಂದು ನಿಮ್ ಕೆಲಸ, ಆಮೇಲೆ ಸೇರ್ಕೊಳ್ಳೋದು ಅವುಗಳ ಕೆಲಸ ಅಲ್ವಾ? ಬಿಡೋದೊಂದು ನಮ್ ಕೆಲಸ. ಸಂಜೆ ಅವ್ರು ಬರ್ತವೆ, ಹೋಗಿ ಬಾಗಿಲು ಹಾಕ್ಬಿಟ್ಟು ಹೊರಗಡೆ ಯಾವ್ದಾದ್ರು ಉಳ್ಕೊಂಡಿದ್ರೆ, ಕೆಲವು ಟೈಮ್ ಕತ್ಲೆ ಆದಾಗ ಸೈಡ್ ಅಲ್ಲಿ ಬಂದು ಕೂರೋದೆಲ್ಲ ಇರ್ತವೆ, ಅವನ್ನ ಸ್ವಲ್ಪ ಒಳಗೆ ಹಾಕ್ಬಿಟ್ಟು ನಾಯಿಗಳು ಮತ್ತೆ ಬೇರೆ ಪ್ರಾಣಿಗಳಿಂದ ರಾತ್ರಿ ಹೊತ್ತಿಗೆ ಸೇಫ್ಟಿಗೆ ನಾವು ಒಳಗೆ ಹಾಕ್ಬೇಕಾಗುತ್ತೆ. ನಿಮ್ಮ ತೋಟದಲ್ಲಿ ನಾವು ಗಮನಿಸ್ತಾ ಇದ್ವಿ, ಕೋಳಿಗಳು ಓಡಾಡುವ ಜಾಗವೆಲ್ಲ ಕಳೆ ಇಲ್ದಂಗೆ ಬಹಳ ಶುಚಿಯಾಗಿ, ಏನು ಈ ರೀತಿಯಲ್ಲಿ ಕಳೆ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಂಡು ಒಂದ್ ರೀತಿ ಅಚ್ಚರಿ ಅನಿಸ್ತು. ಕಳೆಗಳು ತೋಟದಲ್ಲಿ ಬಿಟ್ಟಾಗ ಏನೇನ್ ತಿಂತವಂತ ನೀವು ಗಮನಿಸಿದ್ರಿ? ಇಷ್ಟೊಂದು ಕಳೆಗಳನ್ನ ತಿಂದು ಖಾಲಿ ಮಾಡಿದ್ವಾ? ಹೌದು, ಮೊದ್ಲು ತುಂಬಾ ಕಳೆಗಳು ಇರ್ತಾ ಇತ್ತು, ಹುಲ್ಲಾಗ್ಲಿ ಯಾವುದೇ ಬೇರೆ ಗಿಡಗಳಾಗ್ಲಿ. ನಿಧಾನವಾಗಿ ಶುರುವಲ್ಲಿ ಬಿಟ್ಟಾಗ 2-3 ತಿಂಗಳು 4 ತಿಂಗಳು ಆದ್ಮೇಲೆ ಈ ಕಳೆಗಳೆಲ್ಲ ಒಂದೊಂದೇ ಕಡಿಮೆ ಆಗ್ತಾ ಬಂತು. ಹುಲ್ಲು ಸ್ವಲ್ಪ ಲೇಟ್ ಆಯ್ತು, ಇವಾಗ ಒಂದೇ ಒಂದು ಸಣ್ಣ ಕಳೆನೂ ಬರ್ತಾ ಇಲ್ಲ. ಕೆಲವು ಗಿಡಗಳು ಹುಟ್ಟಿದ್ರೆ ಅಷ್ಟೇ ಒಂದು ವಾರದಲ್ಲಿ ಖಾಲಿ ಆಗ್ಬಿಡ್ತವೆ. ಮಣ್ಣಿನ ಒಳಗಡೆ ಬೇರಿರುತ್ತೆ, ಆದ್ರೆ ಅದು ಚಿಗಿರಿದ ತಕ್ಷಣ ಕೋಳಿಗೆ ಆಹಾರವಾಗ್ತದೆ. ಎಲ್ಲಾ ರೀತಿಯ ಕಳೆಗಳನ್ನು ತಿಂತವ ಕೋಳಿಗಳು? ಸಾಧಾರಣವಾಗಿ ಎಲ್ಲಾ ರೀತಿಯ ಕಳೆಗಳನ್ನ ತಿಂತವೆ. ನಾಚಿಕೆ ಮುಳ್ಳು, ಕೆಲವು ಮುಳ್ಳುಗಳು ಮಾತ್ರ ಉಳ್ಕೊಳ್ತವೆ. ಮತ್ತೆ ಸ್ವಲ್ಪ ಹಾರ್ಡ್ ಆಗಿರುವಂತ ಪ್ಲಾಂಟ್ಗಳು, ಹಣ್ಣು ಗಿಡಗಳದ್ದು ಬೀಜ ಬಿದ್ದು ಹುಟ್ಟಿದ್ದು ಇಂಥವು ಸ್ವಲ್ಪ ತಿನ್ನೋದಿಲ್ಲ. ಬಾಕಿ ಉಳಿದಿದ್ದು ಎಲ್ಲ ಸಾಫ್ಟ್ ಆಗಿರುವಂತ ಕಳೆಗಳನ್ನ ತಿಂತವೆ. ಎಷ್ಟು ಎಕರೆ ಪ್ರದೇಶದಲ್ಲಿ ಕೋಳಿಗಳು ಅಡ್ಡಾಡಿ ತಿನ್ನೋ ರೀತಿಯಲ್ಲಿ ನೀವು ವ್ಯವಸ್ಥೆನ ಮಾಡ್ಕೊಂಡಿದ್ದೀರಿ? ನಮ್ದೊಂದು 3.5 ಎಕರೆಯಷ್ಟು ಜಾಗದಲ್ಲಿ ಕೋಳಿಗಳು ಅಡ್ಡಾಡಿಕೊಂಡು ತಿಂತವೆ. ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಈಗ 3.5 ಎಕರೆ ಮೀರಿನು ಬೇರೆ ತೋಟಕ್ಕೆ ಹೋಗೋದು ಅಥವಾ ಇನ್ನು ಬೇರೆ ಜಾಗಕ್ಕೆ ಹೋಗೋದು ಅಥವಾ ಇನ್ನೆಲ್ಲೋ ಹೋಗೋದು ಆಗುದಿಲ್ವಾ? ನಾವು ಸುತ್ತ 3.5 ಎಕರೆಗೆ ಶೇಡ್ ನೆಟ್ಟಲ್ಲಿ ನಾನು ಫುಲ್ ಕವರ್ ಮಾಡಿದೀವಿ. ಸುತ್ತ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಅಲ್ಲಿ ಮಾಡಿದಾಗ ಪೂರ್ತಿ ಕ್ಲಿಯರ್ ಆಗಿ ಕವರ್ ಆಗಿ ಇತ್ತು, ಯಾವುದು ಗ್ಯಾಪ್ ಇಲ್ದೇನೆ. ಈಗ 2 ವರ್ಷ ಆಯ್ತು ಶೇಡ್ ನೆಟ್ ಹಾಕಿ. ಕೆಲವು ಜಾಗದಲ್ಲಿ ನೆಟ್ ಡ್ಯಾಮೇಜ್ ಆಗಿದೆ, ಮರಗಳು ಬೀಳೋದ್ರಿಂದ ಕಟ್ ಆಗಿದೆ. ಹೊರಗಡೆ ಹೋದ್ರೂ ವಾಪಸ್ ಬರ್ತವೆ. ಅಂತೂ ಪಕ್ಕದ ತೋಟದಲ್ಲಿ ಹೋಗಿ ಅವರ ಗಿಡಗಳು ಹಾಳು ಮಾಡ್ತು ಅಲ್ಲ ಇನ್ನೊಂದು ಆಯ್ತು ಅಂತ ಹೇಳಿ ಯಾವತ್ತು ನಮಗೆ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಹಾಗಾಗಿ ಹೋದ್ರೂ ಬಂದ್ಬಿಡ್ತವೆ. ಯಾವುದೇ ಪ್ರಾಣಿಗಳಿಗೂ ನಾವು ಫಸ್ಟೇ ಒಂದು ಬೌಂಡ್ರಿ ಹಾಕ್ಬಿಟ್ರೆ ಮತ್ತೆ ಆ ಬೌಂಡ್ರಿ ಹೊರಗೆ ಹೋದ್ರೂ ವಾಪಸ್ ಬರ್ತವೆ. 3.5 ಎಕರೆ ಪ್ರದೇಶದಲ್ಲಿ ವರ್ಷವಿಡೀ ಕಳೆ ಬೆಳೀತಾ ಇರುತ್ತೆ, ಆಹಾರ ಸಾಕನಿಸುತ್ತೆ? ಇಲ್ಲ, ಇವಾಗ ಈ ಕೋಳಿಗಳು ಅಡ್ಡಾಡ್ತಾ ಇದ್ದಾಗ ರೆಗ್ಯುಲರ್ ಆಗಿ ಬೆಳೀತಾ ಇರೋ ಕಳೆಗಳು ಬೆಳೀತಾ ಇಲ್ಲ. ಈಗ ಮೊದ್ಲು ಅವ್ರಿಗೆ ಸಾಕಾಗ್ತಿತ್ತು ಆ ಕಳೆಗಳು, ಮತ್ತೆ ಒಳಗಡೆ ಇರುವ ಹುಳುಗಳು ಪಟ್ಟೆಗಳು ಏನಿದ್ವು ಅವು ಸಾಕಾಗ್ತಿತ್ತು. ಇವಾಗಂತೂ ಯಾವುದೇ ಕಾಫಿ, ಒಳ್ಳೆ ಮೆಣಸು ಮತ್ತೆ ಅಡಿಕೆ ಗಿಡ ಮತ್ತೆ ದೊಡ್ಡ ಗಿಡಗಳು ಬಿಟ್ಟರೆ ಬಾಕಿ ಯಾವ ಗಿಡಗಳು ಒಳಗಡೆ ಇಲ್ಲ. ಅವಕ್ಕೆ ಏನ್ ಸಿಗ್ತವೆ ಅಂತ ಹೇಳಿದ್ರೆ, ಈಗ ಮಾವಿನ ಗಿಡಗಳಿದ್ದಾವೆ, ಹಲಸಿನ ಗಿಡಗಳಿದ್ದಾವೆ, ಪಪ್ಪಾಯ ಇದಾವೆ, ಇವೆಲ್ಲ ಕೆಳಗೆ ಬಿದ್ದ ಹಣ್ಣುಗಳನ್ನ ಅವು ತಿನ್ಕೊಳ್ತವೆ. ಅಲ್ದೇನೆ ಬಾಕಿ ನಾವು ಎಕ್ಸ್ಟ್ರಾ ಫೀಡಿಂಗ್ ಮಾಡಬೇಕಾಗುತ್ತೆ. ನಾವು ಬೆಳಿಗ್ಗೆ ಸ್ವಲ್ಪ ಭತ್ತ ಹಾಕ್ತೀವಿ, ಮತ್ತೆ ಸಂಜೆ ಹೊತ್ತಿಗೆ ಗೂಡಿನೊಳಗೆ ಹೋದ್ಮೇಲೆ ತಿನ್ನಕ್ಕೆ ಅಂತೇಳಿ ಮೆಕ್ಕೆಜೋಳ ನುಚ್ಚ ಹಾಕ್ತೀವಿ. ಇದು ಎರಡೇ ಅವಕ್ಕೆ ಫುಡ್ ಕೊಡೋದು. ಅದು ಬಿಟ್ಟರೆ ಬಾಕಿ ಉಳಿದಿದ್ದೆಲ್ಲ ನ್ಯಾಚುರಲ್ ಆಗಿ ಏನ್ ಸಿಗ್ತದೆ ಅದನ್ನೇ ತಿನ್ಕೊಳ್ತವೆ. ಪಕ್ಕದಲ್ಲಿ ನಿಮ್ದು ತೋಟ ಇದೆಯಲ್ಲ, ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಅಲ್ಲಿ ಕಳೆ ಹತ್ತೋಟಿಗೂ ಅವಕಾಶ ಮಾಡಿಕೊಡುವ ಆಲೋಚನೆಯನ್ನು ಇಟ್ಕೊಂಡಿದ್ರೆ ಹೇಗೆ? ಈ ಕೋಳಿಗಳನ್ನ ತಗೊಂಡು ಹೋಗಿ ತಗೋ ಬರುವಂತ ವ್ಯವಸ್ಥೆಗಳು ಕಷ್ಟ ಆಗ್ತದೆ. ನಾವು ಆ ತರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇ ಶೆಡ್ ಮಾಡಿಬಿಟ್ಟು ಸೈಡಿಗೆ ಫೆನ್ಸಿಂಗ್ ಒಂದು ರೌಂಡ್ ಮಾಡಿದೀವಿ, ಅದು ಶೆಡ್ ನೆಟ್ ಹಾಕಿ ಏನೋ ಆ ತರ ಮಾಡಿಬಿಟ್ರೆ ಅವು ಕಂಟ್ರೋಲ್ ಆಗ್ತವೆ. ಎಕ್ಸ್ಪ್ಯಾನ್ಷನ್ ಮಾಡಬೇಕು ಲೈವ್ ಚಿಕನ್, ಅದಕ್ಕೆ ಮಾರ್ಕೆಟ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಒಂದೋ ನಾವು ತಗೊಂಡು ಹೋಗಿ ನಾವೇ ಕಟ್ ಮಾಡಿ ಸೇಲ್ ಮಾಡಬೇಕಾಗುತ್ತೆ, ಇಲ್ಲಿ ಬಂದು ತಗೊಂಡು ಹೋಗುವಂತ ವ್ಯವಸ್ಥೆ ಇಲ್ಲ. ಮತ್ತೆ ರೆಗ್ಯುಲರ್ ಆಗಿ ಚಿಕನ್ ತಿನ್ನೋರು ನಾಟಿ ಕೋಳಿನ ತಗೊಂಡು ಹೋಗೋದಿಲ್ಲ. ನಾವು ಕ್ಲೀನ್ ಮಾಡಿ ಕೊಟ್ರೆ ಏನಾದ್ರು ತಗೊಂಡು ಹೋಗ್ತಾರ ಗೊತ್ತಿಲ್ಲ, ಆದ್ರೆ ಯೂಶಲಿ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಈಸಿಯಾಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಟಿದ್ದೇ ಸಿಗುತ್ತೆ ತಗೊಂಡು ಹೋಗುವಂತ ಇಂಟ್ರೆಸ್ಟ್ ಇಲ್ಲಿ. ನಾವು ಮಾತ್ರ ಲೈವ್ ಕೋಳಿ ತಗೊಂಡು ಹೋದ್ರೆ ಕ್ಲೀನ್ ಮಾಡಬೇಕು ಮತ್ತೆ ಅದಕ್ಕೆ ಕೆಲಸ ಸುಮಾರು ಇರ್ತದೆ, ಹಾಗೆ ಆ ಒಂದು ಮಾರ್ಕೆಟ್ ಇಲ್ಲ ನಮಗೆ. ಹಾಗಾಗಿ ನಾನು ಜಾಸ್ತಿ ಎಕ್ಸ್ಪ್ಯಾನ್ಷನ್ ಗೆ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ 2 ವರ್ಷದ ಅವಧಿಯಲ್ಲಿ ನೀವು ಕೋಳಿಗಳನ್ನ ಮಾರಾಟ ಮಾಡಿದ್ದು, ಮೊಟ್ಟೆಗಳನ್ನ ಕೊಟ್ಟಿದ್ದು ಎಷ್ಟು? ನಮಗೆ ಒಂದು ರೆಗ್ಯುಲರ್ ಆಗಿ ಮೊಟ್ಟೆಗಳು ಅಂತ ಹೇಳಿದ್ರೆ 40-50 ಮೊಟ್ಟೆಗಳು ಸಿಗ್ತವೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತವೆ. ಈ ಮೊಟ್ಟೆಗಳು ರೆಗ್ಯುಲರ್ ಆಗಿ ನನಗೆ ಸಫಿಶಿಯಂಟ್ ಆಗಿ ಡಿಮಾಂಡ್ ಇದೆ. ಮಡಿಕೇರಿಯಲ್ಲಿ 2 ಅಂಗಡಿಯಲ್ಲಿ ತಗೊಂಡು ಹೋಗ್ತಾರೆ, ಮತ್ತೆ ಇಲ್ಲೇ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತೇನೆ. ಮೊಟ್ಟೆ 10 ರೂಪಾಯಿ ಕೊಡ್ತಾ ಇದ್ದೆ ಮೊದಲು. ಹೊಸ ತಳಿ BV4 ಅಂತೇಳಿ ಎಲ್ಲ ಬ್ರೌನ್ ಎಗ್ಸ್ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ನಾಟಿ ಮೊಟ್ಟೆಗೂ ಈ ಬ್ರೌನ್ ಎಗ್ಸಿಗೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಗೊತ್ತಾಗದೇನೆ ಜನ ಅಲ್ಲಿ 6 ರೂಪಾಯಿಗೆ ಸಿಗ್ತದೆ 4 ರೂಪಾಯಿಗೆ ಸಿಗ್ತದೆ ಅಂತ ಹೇಳ್ಕೊಂಡು ಈ ನಾಟಿ ಮೊಟ್ಟೆಗೂ ರೇಟ್ ಕಡಿಮೆ ಮಾಡುವಂತ ಒಂದು ಪರಿಸ್ಥಿತಿನ ಕ್ರಿಯೇಟ್ ಆಯ್ತು. ಈ ಬ್ರೌನ್ ಎಗ್ಸ್ಗೂ ನಾಟಿ ಮೊಟ್ಟೆಗೂ ಇವತ್ತಿಗೂ ಯಾರಿಗೂ ಅದರ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಈ ಬ್ರೌನ್ ಎಗ್ಸ್ ಏನ್ ಬರ್ತಾ ಇದೆ ಅದು ಆಲ್ಮೋಸ್ಟ್ ಫಾರ್ಮ್ ಮೊಟ್ಟೆ ಇದ್ದಾಗೆ, ವೈಟ್ ಮೊಟ್ಟೆ ಇದ್ದಾಗೆ ಫೀಡ್ ಹಾಕಿ ಕೇಜ್ ಒಳಗೆ ಇಟ್ಟು ಸಾಕೋದು. ನಾವು ಏನ್ ಕೋಳಿ ಸಾಕ್ತಾ ಇದೀವಿ, ಇದು ಡೈಲಿ ಮಿನಿಮಮ್ 10 ಅವರ್ ಆದ್ರೂ ಹೊರಗಡೆ ಓಡಾಡಿ ಹುಳ ಒಪ್ಪಟ್ಟಗಳನ್ನ ತಿಂದು ನ್ಯಾಚುರಲ್ ಆಗಿ ಲೈಟ್ ತಗೊಂಡು ಅದರಿಂದ ಸಿಗುವಂತ ಮೊಟ್ಟೆ. ಇದರದಕ್ಕೂ ಆ ಬ್ರೌನ್ ಎಗ್ಸ್ಗೂ ಭಾರಿ ವ್ಯತ್ಯಾಸ ಇದೆ. ಕೋಳಿಗಳನ್ನ ಮಾಂಸಕ್ಕಾಗಿ ಮಾಂಸದ ಅಂಗಡಿಗಳು ಕೊಟ್ಟಿರೋದು ಅಥವಾ ಬೇರೆ ರೀತಿಯ ಪ್ರಯತ್ನ ಪಟ್ಟಿರೋದು? ಇಲ್ಲ, ನಾವು ಮಾಂಸದ ಅಂಗಡಿಗೆ ಅಂತ ಹೇಳ್ಬಿಟ್ಟು ಕೋಳಿಗಳನ್ನ ಕೊಟ್ಟಿಲ್ಲ. ಈಗ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ನಾಟಿ ಕೋಳಿಗಳನ್ನು ಫಾರ್ಮ್ ಒಳಗೆ ಬೆಳೆಸ್ತಾ ಇದ್ದಾರೆ, ಅವರ ಪ್ರೈಸಿಂಗ್ ಇದೆ, ಆ ಪ್ರೈಸಿಂಗ್ ಗೆ ನಾವು ಕಾಂಪೀಟ್ ಮಾಡಕ್ ಆಗೋದಿಲ್ಲ. ಈಗ 250-300 ರೂಪಾಯಿಗೆ ಸೇಲಂ ಇಂದ ಫಾರ್ಮ್ ಒಳಗೆ ಸಾಕಿದ ಕೋಳಿಗಳು ಬರ್ತವೆ, ಆ ಕೋಳಿಗೂ ನಾವು ಹೊರಗಡೆ ಬಿಟ್ಟ ಸಾಕಿದ ಕೋಳಿಗೂ ಭಾರಿ ವ್ಯತ್ಯಾಸ ಇರ್ತದೆ. ಇದು ಆಗ ಅವರು ರೆಗ್ಯುಲರ್ ಆಗಿ ಸಪ್ಲೈ ಮಾಡಕ್ಕಾಗುತ್ತೆ, ನಮ್ಗೆ ತುಂಬಾ ಅಡಚಣೆಗಳಿದಾವೆ. ಈಗ 100 ಕೋಳಿ ತಂದ್ರೆ 60% ಮಾತ್ರ ಉಳಿಯೋದು, 40% ಕೋಳಿಗಳು ಪ್ರಾಣಿಗಳು ಹಿಡಿದು ಹೋಗ್ಬಿಡ್ತವೆ, ಇಲ್ಲದಿದ್ರೆ ಇನ್ನೊಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬರ್ತದೆ. ಯಾಕೆಂತ ಹೇಳಿದ್ರೆ ನಾವು ಒಂದು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಇಟ್ಟಿರಲ್ಲ, ಅವರು ನ್ಯಾಚುರಲ್ ಆಗಿ ಅವ್ರಿಗೆ ಇಷ್ಟಪಟ್ಟಾಗೆ ಓಡಾಡ್ಕೊಂಡು ಬೆಳೆಯುವಂತ ಕೋಳಿಗಳು. ಹಾಗಾಗಿ ಒಂದು 60% ಅಷ್ಟೇ ನಮಗೆ ಉಳಿದು ಸಿಗೋದು. ಹಾಗೆ ಫಾರ್ಮ್ ಅಲ್ಲಿ ಬೆಳೆದ ಕೋಳಿ ಇದು ರೇಟಿಗೆ ನಾವು ಮಾರಕ್ಕಾಗೋದಿಲ್ಲ. ಮತ್ತೆ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಅವರು ಹೇಳಿದ್ದ ಪ್ರೈಸ್ಗೆ ಕೊಡುವಂತದ್ದು ಒಂದು ಕಷ್ಟ ಆಗ್ತದೆ. ಇನ್ನು ಪ್ರಯತ್ನ ಪ್ರಯೋಗಗಳು ಆಗ್ತಾ ಹೋಗಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇನ್ನೇನ್ ಮಾಡ್ಬೇಕು ಇನ್ನೇನು ಬೇಡ ಅಂತ ಅನ್ಕೊಂಡು. ಕೋಳಿಗಳು ದಿನವಿಡೀ ಹೊರಗಡೆ ಮೇಯ್ತವೆ ಅಂದ್ರೆ ತೋಟದಲ್ಲಿ, ಮೊಟ್ಟೆ ಇಡೋದು ಎಲ್ಲಿ, ನೀವು ಹೇಗೆ ಸಂಗ್ರಹಣೆ ಮಾಡ್ಕೊಳ್ತೀರಿ? ಕೋಳಿದು ಶೆಡ್ ಸುತ್ತ ಮತ್ತೆ ಮನೆ ಹತ್ರ ಕೋಳಿಗಳಿಗೆ ಮೊಟ್ಟೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಸಣ್ಣ ಬಾಕ್ಸ್ಗಳು ಮಾಡಿಟ್ಟಿದ್ದೀವಿ. ಆಲ್ಮೋಸ್ಟ್ 90% ಕೋಳಿಗಳು ಅಲ್ಲೇ ಬಂದು ಮೊಟ್ಟೆ ಹಾಕ್ತವೆ. ಈ ಮೊಟ್ಟೆಗಳಲ್ಲೂ ನಮಗೆ ಲಾಸ್ ಇದೆ, ಕೆಲವು ಟೈಮ್ ಕೋಳಿಗಳೇ ತಿಂದ್ಬಿಡ್ತವೆ ಮೊಟ್ಟೆಗಳನ್ನ, ಇನ್ನು ಕೆಲವು ಟೈಮ್ ಹಾವುಗಳು ಬಂದು ತಿಂತವೆ, ಕಾಗೆಗಳು ಬಂದು ತಿಂತವೆ, ಅದರಲ್ಲೂ 10-15% ಮೊಟ್ಟೆಗಳು ಲಾಸ್ ಆಗ್ತವೆ. ಕೆಲವು ಟೈಮ್ ಕೋಳಿಗಳು ಹಾಗೆ ಓಪನ್ ಏರಿಯಲ್ಲೇ ಮೊಟ್ಟೆ ಹಾಕಿ ಮೊಟ್ಟೆಗಳು ಒಡೆದೋಗ್ತವೆ. ಹಾಗಾಗಿ ಮೊಟ್ಟೆಗಳು ಕೇಜ್ ಒಳಗೇನೆ ಹಾಕಿ ಒಂದೇ ಕಡೆ ಒಂದೇ ತರ ಶೇಖರಣೆ ಅಂತಿಲ್ಲ, ಡೈಲಿ ಒಂದು 4-5 ಸಲ ನಾವು ರೌಂಡ್ ಹೋಗ್ತೀವಿ. ನಾವು ಎಲ್ಲೆಲ್ಲಿ ಇಟ್ಟಿದೀವಿ ಅಲ್ಲಿ ಅಲ್ಲಿ ಮೊಟ್ಟೆಗಳು ಇರೋದನ್ನ ಶೇಖರಣೆ ಮಾಡಿಕೊಂಡು ಇಟ್ಕೊಳ್ತೀವಿ. ನಾವು ಆ ಮೊಟ್ಟೆಗಳನ್ನ ಕ್ಲೀನ್ ಮಾಡೋದು ಮತ್ತೆ ವಾಶ್ ಮಾಡೋದು ಇವೆಲ್ಲ ಮಾಡೋದಿಲ್ಲ. ಕೆಲವು ಟೈಮ್ ಈ ಮಳೆಗಾಲದಲ್ಲಿ ಕೆಲವು ಮೊಟ್ಟೆಗಳು ಸ್ವಲ್ಪ ಗಲೀಜಾಗಿರ್ತವೆ. ಯಾವಾಗ ನಾವು ಮೊಟ್ಟೆಗೆ ನೀರು ಮುಟ್ಟಿಸ್ತೀವೋ ಅಲ್ಲ ಇನ್ನೊಂದು ಏನಾರೋ ಒದ್ದೆ ಬಟ್ಟೆಯಿಂದ ಉಜ್ತೀವೋ ಅವಾಗ ಮೊಟ್ಟೆಗಳು ಬೇಗ ಕೆಟ್ಟೋಗ್ತವೆ. ತೋಟದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕೋಳಿಗಳು ಅಡ್ಡಾಡಿಕೊಂಡು ಕಳೆ ಹತೋಟಿ ಮಾಡೋದ್ರ ಜೊತೆಗೆ ದಿನವಿಡೀ ಹಿಕ್ಕೆ ಹಾಕ್ತಾ ಇರ್ತವೆ, ಇದರಿಂದ ಗಿಡಗಳ ಬೆಳವಣಿಗೆ, ಕಾಫಿ, ಕಾಳುಮೆಣಸು, ಅಡಿಕೆ ಇದರಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ ನಮಗೆ, ಇಂಪ್ರೂವ್ಮೆಂಟ್ ಇದೆ ಕಾಣುತ್ತೆ, ಆದರೆ ಯಾವುದು ಡ್ಯಾಮೇಜ್ ಇಲ್ಲ. ಈಗ ಕೆಲವರು ಹೇಳ್ತಾರೆ ಇದು ಕೋಳಿಯಿಂದಾಗಿ ಕೋಳಿ ಕೇರ್ಬಿಟ್ಟು ಕಾಳುಮೆಣಸು ಹಾಳು ಮಾಡ್ತದೆ, ಅಡಿಕೆ ಗಿಡಗಳ ಬೇರಿಗೆ ಡ್ಯಾಮೇಜ್ ಆಗ್ತದೆ, ಇಂಥ ಒಂದು ಡ್ಯಾಮೇಜ್ ಇಷ್ಟರೊಳಗೆ ಕಂಡಿಲ್ಲ. ಈಗ ನಮ್ಮ ಎಕ್ಸ್ಪೀರಿಯನ್ಸ್ 2 ವರ್ಷ, ಇದರಿಂದ ಸೈಡ್ ಎಫೆಕ್ಟ್ ಏನಿದೆ ಅಂತ ಹೇಳೋದು ಗೊತ್ತಿಲ್ಲ. ಹಾಗಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮಲ್ಲೇ ಬೆಳೆದಿರುವ ಬಿದಿರನ್ನ ಉಪಯೋಗಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ನಿಮ್ದಾದ ಜಾಣತನವನ್ನ ಬಳಕೆ ಮಾಡಿಕೊಂಡು ಶೆಡ್ ಅನ್ನ ಮಾಡಿದಿರಿ, ಅದ್ರ ಬಗ್ಗೆ ಹೇಳ್ಬೋದಾ? ನೋಡಿ, ದನಗಳಾಗ್ಲಿ, ಕುರಿಗಳು, ಹಂದಿಗಳು ಇವೆಲ್ಲ ನಮ್ಮ ಶೆಡ್ಗಳನ್ನ ಡ್ಯಾಮೇಜ್ ಮಾಡೋದು, ತಳ್ಳೋದು, ಮುರಿಯೋದು, ಈ ತರ ತೊಂದರೆ ಮಾಡ್ತವೆ. ಕೋಳಿಗಳಿಗೆ ಅವೇನಿಲ್ಲ. ಕೋಳಿಗಳಿಗೆ ಏನು ಅಂತ ಹೇಳಿದ್ರೆ ಜಸ್ಟ್ ಒಂದು ಕವರ್ ಬೇಕು ಅಷ್ಟೇ, ಅದನ್ನ ಮುರಿದು ಹಾಕೋದು ಹಾಗೆ. ಹಾಗಾಗಿ ಬಿದಿರಿಂದ ನಾವು ಕಟ್ಟಿದ್ರು ಸಾಕಾಗುತ್ತೆ. ಬಿದಿರಿಂದನೇ ಉಪಯೋಗಿಸ್ಕೊಂಡು ಬಿದಿರಿನ ತಟ್ಟೆ ಮಾಡಿ ಸೈಡ್ ಎಲ್ಲ ಕವರ್ ಮಾಡಿದೀವಿ, ಅದರ ಜೊತೆ ಶೇಡ್ ನೆಟ್ ಕವರ್ ಮಾಡಿದೀನಿ. ಮೇಲ್ಗಡೆಗೆ ಖಾಲಿ ಟಾರ್ಪಲ್ ಹಾಕಿದೀವಿ. ಒಳಗಡೆ ಫೀಡ್ ಹಾಕಕ್ಕೆ ಅದೇ ಬಿದಿರಿನ ಒಡೆದ್ಬಿಟ್ಟು ಅದೇ ತಟ್ಟಿ ಮಾಡಿಬಿಟ್ಟು ಫೀಡ್ ಹಾಕಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಕೋಳಿಗಳು ಕೂರಕ್ಕೆ ಅಲ್ಲಿ ಮೇಲ್ಗಡೆನು ಬಿದಿರನ್ನೇ ಅಡ್ಡ ಹಾಕ್ಬಿಟ್ಟು ಅದ್ರ ಮೇಲೆ ಹತ್ತಿ ಕೂತ್ಕೊಳ್ತವೆ. ಮತ್ತೆ ಮೊಟ್ಟೆ ಹಾಕಕ್ಕೆ ಬಾಕ್ಸ್ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಹಣ್ಣು ಅಂಗಡಿಗಳಲ್ಲಿ ಮರದ ಬಾಕ್ಸ್ಗಳು ಬರ್ತಾವಲ್ಲ, ಆ ಬಾಕ್ಸ್ಗಳನ್ನ ತಂದ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ಆಗಿ ಸಪರೇಟ್ ಆಗಿ ನಾನು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿಲ್ಲ. ಈಗ ಖರ್ಚುಗಳನ್ನ ಕಮ್ಮಿಗೊಳಿಸೋ ನಿಟ್ಟಿನಲ್ಲಿ ಆಲೋಚನೆ ಕೈಗೊಂಡು ಈ ಒಂದು ಶೆಡ್ ಅನ್ನ ನಿರ್ಮಿಸಿಕೊಂಡಿದ್ರಿ. ಹಾಗೆ ತೋಟದಲ್ಲಿ ಬೆಳಿಲಿಕ್ಕೆ ಅವು ಅಡ್ಡಾಡಿಕೊಂಡು ಆಹಾರ ಸೇವನೆ ಮಾಡ್ಲಿಕ್ಕೂ ಅವಕಾಶವನ್ನ ಕೊಟ್ಟಿದ್ದೀರಿ. ಈಗ ತೋಟದ ಸುತ್ತ ಅಂದ್ರೆ ಒಂದು ಬೌಂಡ್ರಿಯನ್ನ ನಿರ್ಮಿಸಿದರೆ, ಹಾಗೆ ಶೆಡ್ ಅನ್ನ ರಚನೆ ಮಾಡಿದರೆ, ಮರಿಗಳನ್ನ ತಂದಿದರೆ, ಇದಕ್ಕೆಲ್ಲ ಖರ್ಚು ವೆಚ್ಚ ನೋಡ್ಕೊಂಡ್ರೆ ಎಷ್ಟಾಗಿರ್ಬೋದು ಖರ್ಚು? ಈಗ ಮರಿಗಳು ತಂದ್ರೆ ನಮಗೆ ಒಂದು ಮರಿಗೆ 25 ರೂಪಾಯಿ ಆಗಿ ಚಾರ್ಜ್ ಆಗುತ್ತೆ. ಮತ್ತೆ ಫೆನ್ಸಿಂಗು ಇವೆಲ್ಲ ಮಾಡಿದ್ದು ಎಕ್ಸಾಕ್ಟ್ ಆಗಿ ಇಷ್ಟು ಅಂತ ಹೇಳಕ್ಕಾಗದಲ್ಲ, ನಾನು ಶೇಡ್ ನೆಟ್ ಉಪಯೋಗಿಸಿದ್ದೀನಿ. ಶೇಡ್ ನೆಟ್ ನಮಗೆ 3,000 ರೂಪಾಯಿಗೆ 300 ಅಡಿ ಸಿಗ್ತದೆ. 300 ಅಡಿದು ಶೇಡ್ ನೆಟ್ ಬರ್ತದೆ. 10 ಅಡಿದು 150 ಅಡಿದು ಶೀಟಿಗೆ 3,500 ರೂಪಾಯಿ ಆಗುತ್ತೆ. ಅದನ್ನ ತಂದು ಅದರಲ್ಲಿ ತೋಟದಲ್ಲಿದ್ದ ಕಂಬಗಳನ್ನ ಕಡದು ಲೇಬರ್ ಎಕ್ಸ್ಪೆನ್ಸಸ್ ಮತ್ತೆ ಇದಕ್ಕೆಲ್ಲ ಆಗಿ 10,000 ರೂಪಾಯಿದು ಮೆಟೀರಿಯಲ್ಸ್ ಆಗಿರ್ಬೋದು, ನೆಟ್ಟು ಶೇಡ್ ನೆಟ್ ಅಂತೆಲ್ಲ ಹೇಳಿ. ಶೆಡ್ ಮಾಡಕ್ಕೆ ಅದು ಒಂದು 4 ಜನ ಲೇಬರು, ಒಂದು 6 ಜನ ಲೇಬರು, ಅದ್ರ ಜೊತೆ ಒಂದು ಟಾರ್ಪಲ್ ಶೀಟು 40x50 ಟಾರ್ಪಲ್ ಶೀಟ್ ಹಾಕಿದ್ದೀನಿ, 4,500 ರೂಪಾಯಿ ಅದಕ್ಕೆ ಆಯ್ತು. ಅದು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಅಲ್ಲಿಂದ ಅಲ್ಲಿಗೆ ಖರ್ಚು. ನಾನೀಗ ಹಾಗೆ ಒಂದು ಇನ್ಕ್ಯುಬೇಟ್ರು ಇಟ್ಕೊಂಡಿದ್ದೀವಿ, ನಮ್ಮ ಹತ್ರ ಆಗುವಂತ ಮೊಟ್ಟೆಗಳನ್ನ ನಾವು ಮರಿಗಳನ್ನ ಮಾಡಿ ಅದನ್ನು ಒಂದು ಟ್ರಯಲ್ ಮಾಡ್ತಾ ಇದ್ದೀವಿ. ತೋಟದಲ್ಲಿ ಕೋಳಿಗಳು ಮೇಯುವಾಗ ಬೇರೆ ನಾಯಿಗಳು, ನಿಮ್ಮ ನಾಯಿಗಳು ಅಥವಾ ಬೇರೆ ಪ್ರಾಣಿಗಳು ಏನೇನು ಸಮಸ್ಯೆ ಕಾಣಬಹುದು? ನಮ್ಮಲ್ಲಿ ಹದ್ದು, ಕೀರಿ, ನಾಯಿ, ಬೆಕ್ಕು ಇವೆಲ್ಲ ತೊಂದರೆಗಳು ಮಾಡ್ತವೆ. ಚಿಕ್ಕ ಮರಿಗಳಿದ್ದಾಗ ಬೆಕ್ಕುಗಳು ಹಿಡಿತವೆ, ಉಡ ಅಂತ ಇದೆ ಅದು ಹಿಡಿತದೆ, ಈಗೆಲ್ಲ ತೊಂದರೆಗಳಿದ್ದಾವೆ. ಇದನ್ನ ನಾವು ಹತೋಟಿ ಮಾಡಕ್ಕೆ ಈಗ ಸಾಧಾರಣ ಆಗಿ ಫೆನ್ಸಿಂಗ್ ಇರೋದ್ರಿಂದ ಅದನ್ನ ದಾಟಿ ಬರೋದಿಲ್ಲ, ಯಾವಾಗಾದ್ರೂ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೆದರ್ಸೋದು, ಹೊಡೆದು ಓಡಿಸೋದು ಇದನ್ನ ಮಾಡಬೇಕಾದಾಗುತ್ತೆ. ಈ ಕೀರಿಗಳಿಗೆ ಒಂದು ಕೇಜ್ ಬರ್ತದೆ, ಕೇಜ್ ಯೂಸ್ ಮಾಡ್ತೀವಿ ಕಂಟ್ರೋಲ್ ಮಾಡಕ್ಕೆ. ಕೋಳಿಗಳು ಈಗ ಸಾಧಾರಣ ನಮಗೊಂದು ಗೊತ್ತಾಗಿದೆ ಹೇಗೆ ಯಾವ ತರ ಸೌಂಡ್ ಮಾಡ್ತವೆ, ಬಂದಾಗ ಎಲ್ಲಿ ಓಡಿ ಬರೋದು ಈ ತರ ಬಂದಾಗ ನಾವು ಆ ಕಡೆ ಹೋಗಿ ನೋಡಿ ಓಡಿಸ್ತೀವಿ, ಅದು ಮಾಡಬೇಕಾಗುತ್ತೆ. ಕಾಫಿ ತೋಟದಲ್ಲಿ ಕೋಳಿಗಳು ಅಡ್ಡಾಡ್ಕೊಂಡು ಮೇಯುವಾಗ ಹಿಕ್ಕಿ ಹಾಕ್ತವೆ, ಕಳೆ ಹತೋಟಿ ಮಾಡ್ತವೆ, ಇದನ್ನ ನೋಡ್ಕೊಂಡ್ರೆ ಕಾಫಿ ತೋಟಕ್ಕೆ ಲಾಭನೇ. ಕಾಫಿ, ಕಾಳುಮೆಣಸು, ಅಡಿಕೆ ಎಲ್ಲ ಚೆನ್ನಾಗಿ ಬರ್ಲಿಕ್ಕೂ ಅನುಕೂಲ ಆಗ್ತದೆ. ಒಂದು ಲೆಕ್ಕಾಚಾರ ನೋಡೋದಾದ್ರೆ ಕಳೆ ಹತೋಟಿಗೆ ವರ್ಷಕ್ಕೆ ಒಂದು 1.5 ಎಕರೆ ಪ್ರದೇಶಕ್ಕೆ ಎಷ್ಟು ಆಳುಕಾಳುಗಳು ಬೇಕು, ಎಷ್ಟು ವೆಚ್ಚ ಆಗ್ಬೋದು, ಮತ್ತು ಅವುಗಳ ಹಿಕ್ಕೆಯಿಂದ ಆಗುವ ಪರಿಣಾಮಗಳನ್ನ ನೋಡಿದ್ರೆ ಅದರ ಅನುಕೂಲ ಹೀಗೆ ಒಟ್ಟಾರೆ ಪ್ರಯೋಜನಕಾರಿ ಅಂತ ಹೇಳ್ತೀರಾ ಅಥವಾ ಅಷ್ಟೇ ಕಷ್ಟ ಅನ್ನೋ ಒಂದು ಮಾತನ್ನ ಹೇಳ್ಬೋದು ಹೇಗೆ? ಕೋಳಿ ಸಾಕಣೆಯಿಂದಾಗಿ ಅದರ ಮೊಟ್ಟೆ ಆಗಲಿ ಮಾಂಸಕ್ಕಾಗಿ ಮಾರಿ ಆಗಲಿ ಲಾಭ ಬಂದಿದೆ ಅಂತ ಇಲ್ಲ. ಏನು ಲಾಭ ಕಾಣ್ತಿರೋದು ಅಂತ ಹೇಳಿದ್ರೆ ಇದೆ, ಇದು ಹಾಕಿರುವಂತ ಹಿಕ್ಕೆಯಿಂದ ಗಿಡ ಚೆನ್ನಾಗಾಗಿದೆ, ಮತ್ತೆ ಕಳೆ ಹತೋಟಿಯಲ್ಲಿದೆ. ಕಳೆ ಹತೋಟಿಗೆ ವರ್ಷದಲ್ಲಿ 3 ಸಲ ಕಚಡ ಮಾಡಿಸೋದು ಇಲ್ಲ ಸ್ಪ್ರೇ ಮಾಡೋದು ಏನಾದ್ರು ಒಂದು ಮಾಡಬೇಕಿತ್ತು, ಆ ಒಂದು ನಮಗೆ ಕಂಟ್ರೋಲಲ್ಲಿದೆ. ಅದು ಬಿಟ್ಟರೆ ಸೇಲ್ ಮಾಡಿರೋ ಮೊಟ್ಟೆ ಆಗಲಿ ಕೋಳಿ ಇದು ಸೇಲ್ ಇಲ್ಲ ಏನಂತ ದೊಡ್ಡ ಪ್ರಾಫಿಟ್ಟು ಅಂತ ಏನು ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ಇನ್ನು ಸಾಕಿರೋ ಒಂದು 250-300 ಕೋಳಿಗಳು ಹಾಗೆ ಇದಾವೆ ತೋಟದೊಳಗೆ ಓಡಾಡ್ಕೊಂಡೆ ಇದಾವೆ, ಎಲ್ಲ ಕೋಳಿಗಳನ್ನ ಸೇಲ್ ಮಾಡಿಲ್ಲ. ಕಂಪ್ಲೀಟ್ ಆಗಿ ಸೇಲ್ ಮಾಡಿದ್ರೆ ನಮ್ಗೆ ಅದ್ರದ್ದು ಹೌದಪ್ಪ ಇಷ್ಟು ಪ್ರಾಫಿಟ್, ಇರೋ ಕೋಳಿಗಳು ಆಲ್ಮೋಸ್ಟ್ ಪ್ರಾಫಿಟ್ ಇದ್ದಾಗೆ ನಮಗೆ. ವರ್ಷ ವರ್ಷಕ್ಕೂ ಆಗುಹೋಗುಗಳನ್ನ ಗಮನಿಸ್ಕೊಳ್ತಾ ಸುಧಾರಣೆ ಮಾಡ್ಕೊಳ್ತಾ ಹೋದ್ರೆ ಪ್ರಯೋಜನ ಆಗ್ತದೆ, ಲಾಭನೂ ಸಿಗುತ್ತೆ. ಖುಷಿ ಆಯ್ತು, ಕಾಫಿ ತೋಟದಲ್ಲಿ ಕೋಳಿಗಳನ್ನ ಬಿಟ್ಟು ಮೇಯಿಸೋದು ಒಂದು ಪ್ರಯೋಜನಕಾರಿ ಸಂಗತಿ, ಮತ್ತೆ ವರ್ಷ ವರ್ಷಕ್ಕೂ ಇಲ್ಲಾಗುವ ಅನಾನುಕೂಲಗಳನ್ನ ಸರಿಪಡಿಸ್ಕೊಳ್ತಾ ಹೋದ್ರೆ ರೈತರಿಗೆ ಉಪಯೋಗ ಆದೇ ಆಗ್ತದೆ. ದನಕರುಗಳನ್ನ ಸಾಕೋದು ಎಷ್ಟೋ ಜನಗಳಿಗೆ ಕಷ್ಟ ಅನ್ನುವ ಈ ದಿನಗಳಲ್ಲಿ, ಕಳೆ ಹತೋಟಿ ಮಾಡಲಿಕ್ಕೆ ಏನೆಲ್ಲ ಶ್ರಮ ಪಡುವ ಈ ದಿನಗಳಲ್ಲಿ, ಮತ್ತೆ ಇನ್ನು ಬೇರೆ ಬೇರೆ ಖರ್ಚುಗಳು ಮತ್ತೊಂದು ಮಗದೊಂದನ್ನು ಲೆಕ್ಕ ಹಾಕಿದ್ರೆ ಕೋಳಿ ಸಾಕಾಣಿಕೆ ಈ ರೀತಿ ಮಾಡೋದು ಪ್ರಯೋಜನ ಅಂತ ಅನ್ಕೊಂಡು ನಾವು ಭಾವಿಸ್ಕೊಳ್ತೀವಿ, ನಮ್ಮ ಶ್ರೋತೃಗಳು ಸಹ ಅನ್ಕೊಂಡಿದ್ದಾರೆ ನಿಮ್ಮ ಈ ವಿಚಾರಗಳನ್ನ ಆಲಿಸ್ತಾ. ಒಟ್ಟಾರೆ ಬಂಡವಾಳ ಎಷ್ಟಾಗ್ಬೋದು? ಒಂದು 400 ಕೋಳಿಗಳನ್ನ ನೀವು ಇಟ್ಕೊಂಡಿದ್ರಿ, ಮರಿಗಳಿಗೂ ಸೇರ್ಕೊಂಡು ಶೆಡ್ ಮತ್ತಿತರೆ ವೆಚ್ಚಗಳನ್ನ ಗಮನಿಸ್ಕೊಂಡ್ರೆ? ಫೆನ್ಸಿಂಗ್ ಒಂದು ಕಡಿಮೆ ಖರ್ಚಲ್ಲಿ ಮಾಡಿದ್ರೆ, ಕಂಬಗಳೆಲ್ಲ ಹಾಕಿ ಎಲ್ಲ ಫೆನ್ಸಿಂಗ್ ಇದ್ರೆ, ಬರೀ ಶೇಡ್ ನೆಟ್ ನೀವು ಹಾಕೋದಾದ್ರೆ 1-1.5 ಎಕರೆ ಜಾಗದಲ್ಲಿ 400 ಕೋಳಿಗಳನ್ನ ಕಂಟ್ರೋಲ್ ಮಾಡಬಹುದು. ಅಷ್ಟು ಬಿಟ್ರೆ ನನ್ನ ಹತ್ರ ಬಿದಿರು ಇದ್ರಿದ್ದರಿಂದ ಅದರದ್ದು ಖರ್ಚಿಲ್ಲ, ಇಲ್ಲದಿದ್ರೆ ಬಿದಿರು ತಗೋಬರೋಕೂ ನಮಗೆ ಖರ್ಚು ಆಗುತ್ತೆ. ಇಲ್ಲದೆ ಇದ್ರೆ ನಮ್ಮ ತೋಟದಲ್ಲಿರೋ ಕಂಬಗಳನ್ನ ಹಾಕೊಂಡು ಸೈಡಿಗೆ ಶೆಡ್ ನೆಟ್ ಕಟ್ಕೊಂಡು ಶೆಡ್ ಮಾಡ್ಕೋಬಹುದು. 400 ಕೋಳಿಗಳಿಗೆ ಬೇಕಾಗಿರೋ ಒಂದು 10,000 ರೂಪಾಯಿಯಲ್ಲಿ ಒಂದು ಶೆಡ್ ಮಾಡ್ಕೋಬಹುದು. ಅದ್ರ ಜೊತೆ 400 ಮರಿ ಅಂತ ಹೇಳಿದ್ರೆ 12,000 ರೂಪಾಯಿ ಮರಿಗಳಿಗೆ ಆಗುತ್ತೆ, ಮತ್ತೆ ಒಂದು ತಿಂಗಳದ್ದು ಫೀಡ್ ಆಗಬೇಕು. 400 ಕೋಳಿಗಳಿಗೆ 2 ಅವರ್ದು ಟೈಮ್ ಬೇಕಾಗುತ್ತೆ, ಅದು ನಮ್ಮ ಟೈಮೇ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಅಷ್ಟರಲ್ಲೇ ಒಂದು 30-35 ಸಾವಿರದಲ್ಲಿ 400 ಕೋಳಿಗಳನ್ನ ಇಟ್ಕೋಬಹುದು. ಶೆಡ್ ನಲ್ಲಿ ರಾತ್ರಿ ಹೊತ್ತಿರ್ತವೆ, ಅಲ್ಲಿ ಹಾಕುವ ಹಿಕ್ಕೆಯನ್ನ ಮಣ್ಣಿನ ಸಮೇತ ತೆಗಿತೀರಾ ಅಥವಾ ಅಲ್ಲೇನಾದ್ರೂ ಭತ್ತದ ಹೊಟ್ಟು ಅಥವಾ ಬೇರೆದೇನಾದ್ರೂ ಸೇರಿಸ್ತೀರಾ, ಹೇಗೆ? ಚಂಡಿ ಇರೋ ಟೈಮಲ್ಲಿ ಸ್ವಲ್ಪ ಭತ್ತದ ಹೊಟ್ಟು ಏನಾದ್ರೂ ಹಾಕ್ತಿವಿ. ಸಮ್ಮರ್ ಅಲ್ಲಿ ಬಿದ್ರಿದ್ದು ಬಿದ್ದ ಎಲೆಗಳನ್ನ ಹಾಕ್ತಿವಿ ಒಳಗಡೆ, ಅದನ್ನ ಹಾಕಿ ಅದರ ಜೊತೆ ಮಿಕ್ಸ್ ಆಗಿರುತ್ತೆ. ಈ ವರ್ಷ ನಾನು ತೋಟಕ್ಕೇನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬೇರೆ ತೋಟಕ್ಕೂ ಹಾಕಿದ್ದೀನಿ. ಇಲ್ಲಿ 3 ಎಕರೆ ಅಲ್ಲದೆ ಉಳಿದಿರೋ ತೋಟಕ್ಕೆ ಇದನ್ನು ಮಿಕ್ಸ್ ಮಾಡಿ ಈ ವರ್ಷ ಯೂಸ್ ಮಾಡಿದ್ದೀವಿ. ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ನಿಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಬರುತ್ತೆ. ಈ ತಿಂಗಳಲ್ಲಿ ಪ್ರತಿದಿನ ಕೋಳಿಗಳನ್ನು ಹೊರಗಡೆ ಬಿಡ್ತೀರಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಇಲ್ಲ, ನಮ್ದು ಆ ಟೈಮಿಂಗ್ ಏನಿದೆ, ಬೆಳಗ್ಗೆ ಬಿಡೋದು ಸಂಜೆ ಒಳಗೆ ಸೇರಿಸೋದು ಏನಿದೆ, ಅದು ಚಳಿ ಇರಲಿ ಮಳೆ ಇರಲಿ ಗಾಳಿ ಇರಲಿ ಏನೇ ಇದ್ರೂ ಹೊರಗೆ ಬಿಡೋದಂತೂ ಬಿಟ್ಟೇ ಬಿಡ್ತೀವಿ. ಈ ಕೋಳಿಗಳು ಬಾಯ್ಲರ್ ಕೋಳಿಗಳ ತರ ಅಲ್ಲ, ಇವೆಲ್ಲ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತ ಕೋಳಿಗಳು. ಈ ನಾಟಿ ಕೋಳಿಗಳಾಗ್ಲಿ, ಕಾವೇರಿ ಅಂತ ಒಂದು ಬ್ರೀಡ್ ಇದೆ, ಮತ್ತೆ ಗಿರಿರಾಜ ಅಂತ ಇದೆ, ಇವೆಲ್ಲ ನಮ್ಮ ಹವಾಮಾನಕ್ಕೆ ಅಡ್ಜಸ್ಟ್ ಆಗುವಂತ ಒಂದು ಕೋಳಿಗಳು. ಇವು ಮಳೆ ಬಂದಾಗ ಮರಗಳ ಕೆಳಗಡೆ ನಿಂತ್ಕೊಳ್ತವೆ, ಇಲ್ದಿದ್ರೆ ಏನೋ ಶೈಡ್ ಇದೆ ಮನೆ ಹಿಂದೆ ನಿಂತ್ಕೊಳ್ತವೆ, ಅಲ್ಲ ಗೂಡಲ್ಲೇ ಒಳಗಡೆ ಹೋಗಿ ಕೂತ್ಕೊಳ್ತವೆ, ಅದೇನು ತೊಂದರೆ ಆಗಲ್ಲ. ಆ ಜಡಿ ಮಳೆ ನಮ್ಮಲ್ಲಿ 6-7 ಇಂಚ್ ಮಳೆ ಬಂದಾಗ್ಲೂ ಕೋಳಿ ಬಿಟ್ಟಿದ್ವಿ ನಾವು ಹೊರಗಡೆ, ಏನು ತೊಂದರೆ ಇಲ್ಲ. ರಾತ್ರಿ ಹೊತ್ತು ತೀರಾ ಶೀತ ಆಗಬಾರದಂತ ಅನ್ಕೊಂಡು ಪೂರ್ಣ ಶೆಡ್ ಅನ್ನ ಕವರ್ ಮಾಡ್ತೀರಾ ಅಥವಾ ಏನಾದರೂ ಬಿಸಿ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಈ ಚಿಕ್ಕ ಮರಿಗಳು 15-20 ದಿವಸದವರೆಗೆ ಮಾತ್ರ ಬಿಸಿ ಮಾಡುವಂಥದ್ದು, ಲೈಟ್ ಹಾಕುವಂಥದ್ದು ಮಾಡ್ತೀವಿ. ಅದಾದ ಮೇಲೆ ಎಲ್ಲ ಪ್ರತಿಯೊಂದು ನೇಚರಲ್ಲಿ ಹೇಗಿದೆ, ಹೊರಗಡೆ ಹವಾಮಾನ ಏನಿದೆ, ಅದಕ್ಕೆ ಅವು ಅಡ್ಜಸ್ಟ್ ಹಾಕ್ಕೊಂಡು ಇರ್ತವೆ. ಈ ಚಳಿಗಾಲ ಮಳೆಗಾಲದಲ್ಲಿ ನಮಗೆ ಒಂದು ತೊಂದರೆ ಏನು ಅಂತ ಹೇಳಿದ್ರೆ, ಎಷ್ಟು ಫೀಡ್ ತಿಂತವೆ ಅಷ್ಟು ಗ್ರೋತ್ ಬರೋದಿಲ್ಲ. ಅವು ಅವರ ಬಾಡಿನ ಬಿಸಿಯಾಗಿ ಇಟ್ಕೊಳ್ಳೋಕೆ ಸ್ವಲ್ಪ ಈ ತಿನ್ನುವಂತ ಎನರ್ಜಿ ಅದಕ್ಕೆ ವೇಸ್ಟ್ ಆಗೋದ್ರಿಂದ ಲಾಸ್ ಇದೆ ಅಷ್ಟೆ. ಈ ಮಳೆಗಾಲದಲ್ಲಿ ಜಡಿ ಮಳೆ ಇದ್ದ ಟೈಮಲ್ಲಿ ಕೋಳಿಗಳೆಲ್ಲ ಒಂದು 100-150 ಗ್ರಾಮ್ ಕಡಿಮೆ ಆಯಿತು ಇದ್ದಿದ್ದಕ್ಕಿಂತ. ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಆರ್ಟಿಫಿಷಿಯಲ್ಲಿ ಮಾಡೋರು ಆ ಬಿಸಿ ಕೊಡುವಂಥದ್ದು ಮಾಡಲೇಬೇಕು ಅಂತಾರೆ. ಬದುಕಕ್ಕೆ ಈ ಕೋಳಿಗಳಿಗೆ ಯಾವುದೇ ಅಂತ ಅವಶ್ಯಕತೆ ಇಲ್ಲ. ಇನ್ನು 1-2 ವರ್ಷ ಆದ್ಮೇಲೆ ಮತ್ತಷ್ಟು ಅನುಭವಗಳು ನಿಮಗೆ ಗೊತ್ತಾಗ್ತವೆ, ಏನೇನು ಲೋಪಗಳಿದ್ದಾವೆ ಅದನ್ನು ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತೀರಿ. ಒಟ್ಟಾರೆ ನಮಗನಿಸಿದ್ದು, ನಾವು ನೋಡಿದ್ದು, ಕಾಫಿ ತೋಟಗಳಲ್ಲಿ ಕೋಳಿಗಳನ್ನು ಬಿಟ್ಟು ಸಾಕಾಣಿಕೆ ಮಾಡೋದರಿಂದ ಅನುಕೂಲನೇ, ಇಲ್ಲಿಯ ಅನಾನುಕೂಲಗಳ ಬಗ್ಗೆ ಗಮನಿಸಿಕೊಂಡು ಸುಧಾರಣೆ ಮಾಡ್ಕೊಂತ ತಿದ್ದುಪಡಿ ಮಾಡ್ಕೊಂತ ಹೋದರೆ ಇನ್ನಷ್ಟು ಪ್ರಯೋಜನಗಳು ಆದೇ ಆಗ್ತವೆ ಅಂತ ಅಂದ್ಕೊಂಡು ಹೇಳ್ಬೋದೇನೋ. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ತ್ಯಾಗರಾಜೇಂದ್ರ ಅವರೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಕಾಫಿ ತೋಟಗಳಲ್ಲಿ ಕೋಳಿ ಸಾಕಾಣಿಕೆ, ನಾಟಿ ಕೋಳಿಗಳನ್ನು ಸಾಕೊಂಡು ಅನುಭವ ಪಡೆದಿರುವ ಮಡಿಕೇರಿ ತಾಲೂಕು ಮಧ್ಯ ಗ್ರಾಮದ ಹುದೇರಿ ಬಿ ರಾಜೇಂದ್ರ ಅವರ ಪುತ್ರ ತ್ಯಾಗರಾಜೇಂದ್ರ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ನಿಮಗಾಗಿ 9580-75-78-9 9580-78-79. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,900 ರೂಪಾಯಿಯಿಂದ 16,500 ರೂಪಾಯಿ, ಅರೇಬಿಕಾ ಚೆರಿ 8,900 ರೂಪಾಯಿಯಿಂದ 9,100 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,950 ರೂಪಾಯಿ, ರೊಬೆಸ್ಟಾ ಚೆರಿ 4,700 ರೂಪಾಯಿಯಿಂದ 4,900 ರೂಪಾಯಿ. ಅಡಕೆ ಧಾರಣೆ, ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000 ರೂಪಾಯಿಯಿಂದ 46,500 ರೂಪಾಯಿ. ಏಲಕ್ಕಿ ಧಾರಣೆ, 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ. ಕಾಳುಮೆಣಸು 1 ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿ. ಶುಂಠಿ ದರ ಕ್ವಿಂಟಾಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಗುರುವಾರ ಬೆಳಿಗ್ಗೆ 8:30 ಗಂಟೆಗೆ ಕೊನೆಗೊಂಡಂತೆ 8.96 ಮಿಲಿಮೀಟರ್ ಸರಾಸರಿ ಮಳೆಯಾಗಿದೆ. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 21.05 ಮಿಲಿಮೀಟರ್, ವಿರಾಜಪೇಟೆಯಲ್ಲಿ 5.41 ಮಿಲಿಮೀಟರ್, ಸೋಮವಾರಪೇಟೆ ತಾಲೂಕಿನಲ್ಲಿ 0.43 ಮಿಲಿಮೀಟರ್ ಮಳೆಯಾಗಿದೆ. ಹಾರಂಗಿ ಜಲಾಶಯದ ನೀರಿನ ಮಟ್ಟ ಹೀಗಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,859 ಅಡಿಗಳು. ಇಂದಿನ ನೀರಿನ ಮಟ್ಟ 2,857.40 ಅಡಿಗಳು. ಇಂದಿನ ಒಳಹರಿವು 3,977 ಕ್ಯೂಸೆಕ್. ಮಳೆ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಿತ್ರಾ ಮತ್ತು ದಿನಮಣಿ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ನಾಳೆ ಸಂಜೆ 6:50 ಗಂಟೆಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದೊಂದು ಪ್ರಕಟಣೆ. ದಿನಾಂಕ 26ರಂದು ಅಂದರೆ ನಾಳೆ ಅರಣ್ಯ ಇಲಾಖೆಯ ವತಿಯಿಂದ ಇಬ್ನಿ ಒಳವಾಡಿ, ಕಡಗದಾಳು, ಮೋದೂರು ಹಾಗೂ ಹೊರೂರು ಗ್ರಾಮಗಳಲ್ಲಿ ಕಾಡಾನೆ ಓಡಿಸುವ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ಕಾರ್ಮಿಕರು ಎಚ್ಚರ ವಹಿಸಬೇಕಾಗಿ ಮಡಿಕೇರಿ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗಳು ಜಂಟಿಯಾಗಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಹಂಗೆ ಜಿಲ್ಲಾ ಬಾಲಭವನ ಸಂಸ್ಥೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಭವನ ಸಮಿತಿ ವತಿಯಿಂದ ಮಡಿಕೇರಿ ಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಇಂದು ಬ್ಯಾರೆ ಬ್ಯಾರೆ ಸಾಂಸ್ಕೃತಿಕ ಪೈಪೋಟಿ ಕಾರ್ಯಕ್ರಮ ನಡೆದು, ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಮಾತಾಡಿ, ಸಾಹಿತ್ಯ, ಸಂಗೀತ, ಕಲೆ, ಆಟ ಹಂಗೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸೋರನ್ನ ಪ್ರೋತ್ಸಾಹಿಸೋಕ್ಕೂ ಐದನೇ ತರಗತಿ ಮುಟ್ಟ ಮಕ್ಕ ಶಾಲೆಯಲ್ಲಿ ಓದಿದ್ರೊಟ್ಟಿಗೆ ಶಾಲೆಯಲ್ಲೇ ಹೋಮ್ ವರ್ಕ್ ಮುಗಿಸಿಕೊಳ್ಳೋಕ್ಕೂ ಉಳ್ದಂಗೆ ಆಟ ಸೇರ್ದಂಗೆ ಬೇರೆ ಬೇರೆ ಚಟುವಟಿಕೆಗೆ ಹೆಚ್ಚಿನ ಒತ್ತು ಕೊಡೋಕ್ಕೂ ತಾವು ತಿಳಿಸಿದ್ರು. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆನ ಅಧ್ಯಕ್ಷರಾದ ರವೀಂದ್ರ ರೈ, ಸಂಗೀತ ಶಿಕ್ಷಕರಾದ ಭಾರತಿ ರಮೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಎನ್ ಮಂಜುನಾಥ್ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಗ್ರಾಮ ವನ್ ಯೋಜನೆನ ಈಗಾಗಲೇ ಯಶಸ್ವಿಯಾಗಿ ಜಾರಿಗೆ ತಂದಿದ್ದು ಭಾರತ ಸರ್ಕಾರ ಸಾರ್ವಜನಿಕ ಆರೋಗ್ಯ ಮಾಹಿತಿನ ಡಿಜಿಟಲೀಕರಣ ಮಾಡಿ ಆರೋಗ್ಯ ಸೌಲಭ್ಯ ಸುಲಭ ಆಗಿ ಸಿಗುವ ಯೋಜನೆ ಆಗಿರುವ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಯೋಜನೆ ಶುರು ಮಾಡಿದ್ದು. ABHA ಕಾರ್ಡ್ ಇರುವ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ₹5,00,000 ಮುಟ್ಟ ಪುಕ್ಸಟ್ಟೆ ಚಿಕಿತ್ಸೆ ಪಡ್ಕೊಳಕ್ಕೆ, ಹಾಗೆ ಚಿಕಿತ್ಸೆ ಮಾಹಿತಿನ ಸಹ ಆನ್ಲೈನ್ ಪಡ್ಕೊಳಕ್ಕೆ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಗ್ರಾಮ ವನ್ ಕೇಂದ್ರಗಳನ್ನ ಸಂಪರ್ಕಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ರಂಜುಟ್ಟೇಗೌಡ ಅವರು ತಿಳಿಸಿದರು. ಈ ಸಾಲಿನ ಪುರುಷ ಮತ್ತು ಮಹಿಳೆಯರಿಗೆ ಜಿಲ್ಲೆನ 5 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ದಸರಾ ಆಟೋಟ ಪೈಪೋಟಿ, ಹಾಗೆ ಜಿಲ್ಲಾ ಮಟ್ಟದ ದಸರಾ ಆಟೋಟ ಪೈಪೋಟಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಬರುವ ತಿಂಗಳ 4 ಏರ್ಪಾಟು ಮಾಡಿದ್ದು. 4 ವಿರಾಜಪೇಟೆ ತಾಲೂಕು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಹಂಗೆ ಜೂನಿಯರ್ ಕಾಲೇಜ್ ಆಟದ ಬಾಣಿಲಿ, September 5 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಹಂಗೆ ಜೂನಿಯರ್ ಕಾಲೇಜ್ ಆಟದ ಬಾಣಿಲಿ, 6 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ, 7 ಸೋಮರ್ಪೇಟೆ ಕೂಡಿಗೆ ಆಟದ ಬಾಣಿಲಿ ಮತ್ತು ಡಯಟ್ ಆಟದ ಬಾಣಿಲಿ, 8 ಕುಶಾಲನಗರ ತಾಲೂಕು ಕೂಡಿಗೆ ಆಟದ ಶಾಲೆ ಹಂಗೆ ಡಯಟ್ ಆಟದ ಬಾಣಿಲಿ ನಡೆದಿದೆ. ಕೊಡಗು ಜಿಲ್ಲಾ ಮಟ್ಟದ ದಸರಾ ಆಟೋಟ September 11 and 12 ಕೂಡಿಗೆ ಆಟದ ಶಾಲೆ ಮತ್ತು ಡಯಟ್ ಆಟದ ಬಾಣಿಲಿ ನಡೆದಿದೆ. ಆಸಕ್ತಿ ಇರುವ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗ ಈ ದಸರಾ ಆಟೋಟ ಪೈಪೋಟಿಯಲ್ಲಿ ಭಾಗವಹಿಸುವಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಗಣೇಶನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ವಿಷಕಾರಿ ರಾಸಾಯನಿಕ ಲೋಹ ತೇಪದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣೇಶ ಮೂರ್ತಿ ಬಳಕೆ ಮಾಡುವುದರ ಬದಲು ಸಾದಾ ಜೇಡಿಮಣ್ಣು ಅರಿಶಿಣ ಮಿಶ್ರಣ ಗೋಧಿ ಹುಡಿ ಇಲ್ಲರೆ ರಾಗಿ ಹುಡಿಯಿಂದ ಮಾಡಿದ ಪುಟ್ಟ ಗಣಪತಿ ಮೂರ್ತಿನ ಬಳಸಿ ಅದರೊಟ್ಟಿಗೆ ಎಲೆ ಪತ್ರೆ ಹೂಗಳಿಂದ ಗಣಪತಿನ ಸಿಂಗಾರ ಮಾಡಿ ವಿಸರ್ಜನೆ ಮಾಡಿಕನ ಬಾವಿ ಕೆರೆ ಹೊಳೆಗಳಲ್ಲಿ ಮೂರ್ತಿನ ಉಡದರ ಬದಲು ಮನೆಯಲ್ಲೇ ಬಕೆಟ್ಲಿ ವಿಸರ್ಜನೆ ಮಾಡೋಕ್ಕೂ, ಇದರಿಂದ ನೀರಿನ ಸ್ವಚ್ಛತೆನ ಕಾಪಾಡೋಕ್ಕೆ, ಪರಿಸರ ಸ್ನೇಹಿ ಗಣೇಶ ಹಬ್ಬನ ಆಚರಿಸಿದ್ರೊಟ್ಟಿಗೆ ಪರಿಸರನ ಕಾಪಾಡಕ್ಕೆ, ಅದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಿಸಿ ಸಹಕರಿಸುವಂಗೆ ಜಿಲ್ಲಾಧಿಕಾರಿಯವರು ಕೇಳಿಕೊಂಡರು. 2022-23 ಸಾಲಿನ ಮುಂಗಾರು ಹಂಗಾಮಿನ ರೈತ ಬೆಳೆ ಸಮೀಕ್ಷೆ ಕೆಲಸ ಕೊಡಗು ಜಿಲ್ಲೆಯಲ್ಲಿಡಿ ಬರುವ ತಿಂಗಳ 1 ಸುರಾದೇತ ಜಿಲ್ಲಾಧಿಕಾರಿಯು ಮಾಹಿತಿ ಕೊಟ್ಟಳು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಯಲ್ಲಿ ಇಂದು ಮಾತಾಡಿದ ಇವು, ಸರ್ಕಾರದ ಆದೇಶದಂಗೆ ಈ ಸಲ ರೈತರು ತಮ್ಮ ಸ್ವಂತ ಜಾಗಗಳಲ್ಲಿ ತಾವು ಬೆಳೆದ ಬೆಳೆಗಳ ವಿವರಗಳನ್ನ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ 2022-23 ತಿಳುವ ಮೊಬೈಲ್ ಆ್ಯಪಲ್ಲಿ ದಾಖಲು ಮಾಡಕ್ಕೆ, ಈ ಮೊಬೈಲ್ ಆ್ಯಪ್ ಬಳಸುವ ಬಗ್ಗೆ ಆಯಾಯ ಗ್ರಾಮಗಳಲ್ಲಿ ಖಾಸಗಿ ನಿವಾಸಿಗಳನ್ನ ಗೊತ್ತು ಮಾಡಿದ್ದು ಅವು ಇದರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟವೆತ ಇವು ತಿಳಿಸಿದವು. ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಡೆಯಿಂದ 2021-22 ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಜಂಬರ ನಾಳೆ ಹೊತ್ತಾರೆ 10 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆದಿದೆ. ಥೈಲ್ಯಾಂಡ್ ದೇಶದ ಪುಕೆಟ್ಲಿ ನಡೆದ ಥೈಲ್ಯಾಂಡ್ ಮುಕ್ತ ವಿಶ್ವ ಕರಾಟೆ ಚಾಂಪಿಯನ್ಶಿಪ್ಲಿ ಕೊಡಗು ಜಿಲ್ಲೆನ ಬಬ್ಬೀರ ಅಂಕಿತ ತಿಮ್ಮಯ್ಯ ಅವು ಕಂಚಿನ ಪದಕನ ಪಡ್ಕೊಂಡಳು. ಇವು ಮೂಲತಃ ಚೇರಂಬಾಣೆ ಗ್ರಾಮದ ಬಬ್ಬೀರ ತಿಮ್ಮಯ್ಯ ಮತ್ತು ಮಿಣ್ಣು ದಂಪತಿಗಳ ಮಗಳಾಗಿತ್ತು. ಮಡಿಕೇರಿಯಲ್ಲಿರುವ ECHS ಪಾಲಿ ಕ್ಲಿನಿಕ್ಗೆ ಇದೇ 31 ತಿಂಗಳ ಲೆಕ್ಕ ತಪಾಸಣೆ ಇರೋದ್ರಿಂದ ಮಾತ್ರೆಗಳನ್ನ ಕೊಡ್ದಲೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ಗಳಿದ್ದಾವೆ. ಹಾಗೆ ಇದೇ 27 ಶನಿವಾರ ಮತ್ತು ಬರುವ September 1 and 2 ಡಾಕ್ಟರ್ಗೆ ಇರ್ದುಲೆ, ಹಾಗೆ September 3 ಕೈಲ್ಮುರ್ತ ಹಬ್ಬದ ಪ್ರಯುಕ್ತ ರಜೆ ಇದ್ದದೇತ ಪ್ರಕಟಣೆಯಲ್ಲಿ ತಿಳಿಸಿಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ನೆಲಜಿ ಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಕೈಲುಮೂರ್ತ ಹಬ್ಬದ ಪ್ರಯುಕ್ತ ವರ್ಷಂಪ್ರತಿ ನಡೆಯುವ ಉತ್ಸವ ಇದೇ 27 ಶನಿವಾರ ನಡೆಯಲಿದೆ. ಅಂದು ತುಲಾಭಾರ ಸೇವೆ, ದೇವರ ನೃತ್ಯ ಬಲಿ, ಇನ್ನಿತರ ಪೂಜಾ ವಿಧಿಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ತುಲಾಭಾರ ಸೇವೆ ಮಾಡಿಸುವವರು ದಿನ ಮುಂಚಿತವಾಗಿ ದೇವಸ್ಥಾನದಲ್ಲಿ ಹಾಜರಿರಬೇಕು. ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9449554997 ಅಥವಾ 9482980493. ನಾಡಿನ ಜನತೆಗೆ ಕೈಲ್ ಮೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಇದರೊಂದಿಗೆ ತೋಟಗಳು ಉಚಿತ. ಬನ್ನಿ ಅಧಿಕೃತ ಮಾರಾಟಗಾರರು ಮೆಸರ್ಸ್ ಬಿ ಪ್ರಭಾಕರ್ ಭಂಡಾರಿ, ಮಹದೇವಪೇಟೆ, ಮಡಿಕೇರಿ. ಕಾಲ್ 2299937. ಚಿನ್ನದ ಪ್ರತಿ ಕಣದಲ್ಲೂ ನಂಬಿಕೆ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾದ ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೇ ಆಗಸ್ಟ್ 29ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಫಾತಿಮಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮೇನ್ ರೋಡ್, ವಿರಾಜಪೇಟೆ. ನೀವು ಬಯಸುವ ಸುಂದರ ಡಿಸೈನ್ಸ್ ನ ಫರ್ನಿಚರ್ ಗಳು ನಿಮಗೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ದರದಲ್ಲಿ ಸಂಪರ್ಕಿಸಿ ಟೇಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಕೇವಲ ಒಂದು ಗಂಟೆಯಲ್ಲಿ LPG ಗ್ಯಾಸ್ ಸಂಪರ್ಕ ಪಡೆಯಿರಿ. ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಗ್ಯಾಸ್ಗೆ ಕಾಯಬೇಕಿಲ್ಲ. ಮನೆ ಬಾಗಿಲಿಗೆ ವಿತರಣೆ. ಜಗತ್ತಿನ ಪ್ರಮುಖ ಅಗ್ರಗಣ್ಯ 5 ತೈಲ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾದ ಟೋಟಲ್ ಗ್ಯಾಸ್ ಚೇರಂಬಾಣೆ, ಹೊನ್ನಂಪೇಟೆ, ನಾಪೊಕ್ಲು, ಮೂರ್ನಾಳು, ಮಾದಾಪುರ, ವಿರಾಜಪೇಟೆ, ಅಮ್ಮತ್ತಿ, ಗೋಣಿಕೊಪ್ಪ ಹಾಗೂ ಸಿದ್ದಾಪುರದಲ್ಲಿದ್ದು ಕುಟ್ಟ ಹಾಗೂ ಕುಶಾಲನಗರಕ್ಕೆ ಡೀಲರ್ಸ್ ಬೇಕಾಗಿದ್ದಾರೆ. 15 ವರ್ಷ ಪೂರೈಸಿರುವ ನಮ್ಮ ಸಂಸ್ಥೆ 10,000 ಅಧಿಕ ಗ್ರಾಹಕರನ್ನು ಹೊಂದಿದೆ. ಗೃಹ, ವಾಣಿಜ್ಯ, ಕೈಗಾರಿಕೆ ಹಾಗೂ ವಾಹನಗಳಲ್ಲಿ ಬಳಕೆ ಮಾಡಬಹುದು. ಮಹೇಶ್ ಗ್ಯಾಸ್ ಏಜೆನ್ಸಿ, ಟೋಟಲ್ ಗ್ಯಾಸ್ ವಿತರಕರು, ಪಂಪಿನಕೆರೆ ಹತ್ತಿರ, ಮಡಿಕೇರಿ. ಕಾಲ್ 9108185453. ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ ಆಗಸ್ಟ್ 28ರಂದು ಭಾನುವಾರ. ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಅಂತಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟ್ಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಗಳಿಗಾಗಿ ಬನ್ನಿ ಪ್ರಿನ್ಸ್ ಮಾರ್ಬಲ್, ಕಾವೇರಿ ಲೇಔಟ್, ಮಡಿಕೇರಿ. ಥೈಲ್ಯಾಂಡ್ ದೇಶತ್ರ ಪುಕೆಟ್ಲು ನಡೆದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ದಂಡಾಯ್ತ ಇರೋ ದಂಡಾಲ್ ಕೊಡಗರ ಚೇರಂಬಾಣೆ ಗ್ರಾಮತ್ರ ಬಬ್ಬಿರ ತಿಮ್ಮಯ್ಯ ತಮ್ಮಣಿ ನಿನ್ನು ದಂಪತಿಯಡ ಮೋವ ಅಂಕಿತ ಅರು 30 kg ವಿಭಾಗತ್ಲು 3ನೇ ಸ್ಥಾನ ನಡಿತ್ ಕಚ್ಚಿರ ಪದಕ ಪಡೆದಿತ್. ಬಬ್ಬಿರ ಅಂಕಿತಂಡ ಬಾಳು ಬೌಸ್ ನಂದಾಡ್ ನಿಂಕ್ ಇಂಜಚುಕ ಸಾಧನೆ ಮಾಡೋಕ್ ಇಗ್ಗು ತಪ್ಪ ಕಾವೇರಮ್ಮ ಶಕ್ತಿ ಕೊಡ್ತಿತ್. ದೇಶಕ್ ಜನಾಂಗಕ್ ಬಬ್ಬಿರ ಒಕ್ಕ ಕೇಳಿ ಕೀರ್ತಿ ಕೊಂಡ ಬಪ್ಪನಕ್ಕೆ ಆಡಂದು ಕಟ್ಟಣಿತ್. ಐರಿ ಸಮಾಜತ್ರ ಅಧ್ಯಕ್ಷ ಮೇಲ್ತಂಡ ರಮೇಶ್ ಪಿಂಜ ಆಡಳಿತ ಮಂಡಳಿಕಾರ. ಜಾಹೀರಾತುಗಳು ಪ್ರಸಾರವಾಯಿತು. ಇದೊಂದು ಪ್ರಕಟಣೆ. ದಿನಾಂಕ 26ರಂದು ಅಂದರೆ ನಾಳೆ ಅರಣ್ಯ ಇಲಾಖೆಯ ವತಿಯಿಂದ ಇಬ್ನಿ ಒಳವಾಡಿ, ಕಡಗದಾಳು, ಮೋದೂರು ಹಾಗೂ ಹೊರೂರು ಗ್ರಾಮಗಳಲ್ಲಿ ಕಾಡಾನೆ ಓಡಿಸುವ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ಕಾರ್ಮಿಕರು ಎಚ್ಚರ ವಹಿಸಬೇಕಾಗಿ ಮಡಿಕೇರಿ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗಳು ಜಂಟಿಯಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಸೇವಾ ಮಾಹಿತಿ. ಮಡಿಕೇರಿ ಕನ್ನಂಡಬಾಣೆ ನಿವಾಸಿ ದೊಡ್ಡರ ಪೊನ್ನಪ್ಪ ಅವರು ತಮ್ಮ 70 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ದೊಡ್ಡರ ಪೊನ್ನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಆಶೀರ್ವಾದ್ ಫರ್ನಿಚರ್, ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸಾಹಿತ್ಯ, ಸಂಗೀತ, ಕಲೆ, ಕಳಿ ಇನ್ನನೆ ಬೋರೆ ಬೋರೆ ಚಟುವಟಿಕೆ ಗದ್ದೆಂಗ ಕುರುಡು ಕೊಡ್ಕೊಂಡು ಅನ್ನನೆ ಚೋತೆಯಿಂಗ ಗಲ್ಲುವಕ್ಕೆ ಮಾಡಂಡಿಯ ತಂಗಡ ಪ್ರಯತ್ನತ್ನ ಬುಡುವಕಾಗ ಅಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಸಲಹೆ ಕೊಡ್ತತ್. ಸ್ವಾತಂತ್ರ್ಯ ಅಮೃತ ಮಹೋತ್ಸವತ್ರ ಮಾರಿಪತ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಪಿಂಜ, ಜಿಲ್ಲಾ ಬಾಲಭವನ ಸಂಸ್ಥೆ ಪಿಂಜ, ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಟಾದ ನಿಲ್ ಮಡಿಕೇರಿ ಶಿಶು ಕಲ್ಯಾಣ ಸಂಸ್ಥೆಲು ಇಂದು ಮಕ್ಕಕ್ಕೆ ನಡೆದ ಬಾರೆ ಬಾರೆ ಪೈಪೋಟಿ ಕಾರ್ಯಕ್ರಮದ ಕೂಡಿ ಅಡಿತು ತಕ್ಕ ಬರಂದಿತ್ತು. ಅಂಜನೆ ಕ್ಲಾಸ್ಗೆ ತಂದರೆ ಮಕ್ಕ ಓದುವಕ್ಕೆ ಮೇನ ತುರುಂಡು ಬೈಯಂಜ ಕಳಿ ಕೂಡ್ನನಿಗೆ ಪಠ್ಯೇತರ ಚಟುವಟಿಕೆಗೆ ಒತ್ತು ಕೊಡ್ಕೊಂಡು ನಡೆದ ಜಿಲ್ಲಾಧಿಕಾರಿ ತಂಗಕ್ಕೆ ಕೊದಿಯಾನ ಕೋವನ ಆಯ್ಕೆ ಮಾಡಿ ಅಂಡಕ ಆಪ ಪ್ರಯೋಜನತ್ರ ಮೇದ ಅರಿಚಿಟ್ಟು ಕೊಡ್ತತ್ತು. ಕಾರ್ಯಕ್ರಮದ ಹಾಜರಿಂದ ಖನಪಟ್ಟ ಉತಕ್ಕೆ ಬರೆದಿತ್ತು. ಆತ್ಮವಿಶ್ವಾಸ ಬೊಳ್ತುವಕ್ಕೆ ಮಕ್ಕ ಆಯ್ಕೆ ಮಾಡಂಡಿಯ ಚಟುವಟಿಕೆಯ ಮೇದ ಮಾರ್ಗದರ್ಶನ ಮಾಡಿಚಿ. ಜಿಲ್ಲೆಲ್ಲಿ ಸೆಕ್ಷನ್ 144 ಅಡಿಲು ನಿಷೇಧಾಜ್ಞೆ ಜಾರಿಲುಳ್ಳಂಗಾಯಿತು. ಜಿಲ್ಲಾರ ಪೊಲೀಸ್ ಭದ್ರತಾ ವ್ಯವಸ್ಥರ ಮೇದ ಕಾನೂನು ಪಿಂಜ ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್ ಪರಿಶೀಲನೆ ನಡೆಸಿ. ಮಡಿಕೇರಿಯಲ್ಲುಳ್ಳ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾರ ಎಲ್ಲಾ ಪೊಲೀಸ್ ಸ್ಟೇಷನ್ ವೃತ್ತ ನಿರೀಕ್ಷಕಂಗ ಡಿವೈಎಸ್ಪಿಯ ಪಿಂಜ ಅಧಿಕಾರಿಯ ಕೂಡ ಸಭೆ ನಡೆಸಿದ ಎಡಿಜಿಪಿ ಜಿಲ್ಲೆಯಲ್ಲಿ ಕರ್ಡ್ ಕ್ಯಾತರೆ ಆಕ ತನಿಖೆ ತಡಪಕ್ಕೆ ಚೆಕ್ ಪೋಸ್ಟ್ಲು ಅವಶ್ಯ ಬಂದೋಬಸ್ತ್ ಮಾಡಬೇಕು ಸೂಚನೆ ಕೊಡುತ್ತಿದ್ದು ಪ್ರವಾಸಿಗಕ್ಕೆ ತೊಂದರೆ ಆಕ ತನಿಖೆ ಕ್ರಮ ಹೊಡೆತವನಿಗೆ ಸಲಹೆ ಕೊಡುತ್ತದೆ. ಬೈಯಂಜ ಸುದ್ದಿಗಾರಂಗ ಕೂಡ ತಕ್ಕ ಪರಂದ ಅವು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾತೋಕು ಕೆಎಸ್ಆರ್ಪಿರ